ದಲಿ ಆರ್ಸಿಎಫ್ ಸುಪಲ್ಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದ್ ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಪಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ ಆರ್ಸಿಎಫ್ ನ ಸುಪಲ 15 15 15 ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಇಂದಿನ ಕಾರ್ಯಕ್ರಮದಲ್ಲಿ ರತ್ನಾವತಿ ಕಲ್ಯಾಣ ಎಂಬ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳೋಣ. ಭಾಗವತರು ಪ್ರವೀಣ್ ಕುಮಾರ್ ನಂದಳಿಕೆ, ಚೆಂಡೆ ಗಣೇಶನೇ ಶಿವಪುರ, ಮದ್ದಳೆ ರತ್ನಾಕರ ಆಚಾರ್ ಪುತ್ತೂರು, ಶ್ರುತಿ ಗುರುಪ್ರಸಾದ್ ಭಟ್ ಕಡೆಕರ್. ಈಗ ಕೇಳೋಣ ರತ್ನಾವತಿ ಕಲ್ಯಾಣ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಶ್ರೀ ಗುರುಗಣಾಧಿಪತಯೇ ನಮಃ. ಸುಕುಮಾರ ಗಜವದನನ ಚರಣ ಕಮಲಗಿ ಆರತಿ ಎತ್ತೀರೆ, ಆರತಿ ಬೆಳಗಿರೆ, ಆರತಿ ಎತ್ತೀರೆ ಗಜಮುಖದ. ಅಂಗಜ ಜನರಾಗಿನಿ ಎಲು ಸೋಬಾಗಿ ನೋಡು ಭೃಂಗಾ ಕುಂತಲೆ ಹುಟ್ಟಿರುವಳಂತೆ ಕೇಳು ಭೃಂಗಾ ಕುಂತಲೆ ಹುಟ್ಟಿರುವಳಂತೆ ಬೇಳು ಆಡಿದ ಪರಿಯ ರಾಜನೋ ಲಗವ ಪೊಕ್ಕೋ ರಾಜ ಮತ್ತೊಡೋ ಸೇನೆಯ ದಿಪದ ನೀ ತಂಬಿನಿಗೆ ನಿಟಿಲದಿ ಸಾನುರಾಗದು ತಾನೇ ಮೆರೆಯುತ ಪೂರ್ಣ ಕಳೆಯಸಗೆ ಹಾಗೆ ಮಾನವಾಗಿ ತಾಪ್ ಬೇನೆ ಪಡುವಂತಿ ನಳಿನಗಳು ನ್ಯೂನಗೊಂಡಿವೆ ಇನಿಸುತ್ತಲ ಏನದರನನು ಇನಿಸುತ್ತಲ ಏನದರನನು ಆ ಚೆಲ್ಲುವಾನದ ಪರಿಗೆ ಅಮಮ ಏನ್ ಬಿಡಗೋ ಗಾರ್ದಿಯೋ ಕಣ್ಣೆ ಇನ್ನ ತಯತ್ತ ತಾರಿ ತಿನ್ನ ತಾರಿ ತಯತ್ತ ತಾರಿ ಕರುಣಾ ನೀ ದೇ ಏನ

ಎಂದಿರಬೋಕೆ ಹೀಗೆ ಬೇಡುವರೆ ಸಖಿ ಚಂದಿರ ಮುಗಿ ಹೀಗೆ ಬೇಡುವರೆ ಸಖಿ ಅನುರಾಗದಿಂದಲೇ ಭೋಗಿವೇನಿಯದಿ ನವ ಕಲೆಯದೆ ಬಣ್ಣ ದುಬ್ಬರಿ ನಿನ್ನೊಡೆ ಜನ ಬೆಸರೊಡ ಕುಡಿಯೇ ನುಡಿಯೇ ನೀ ನುಡಿಯೇ ನುಡಿಯೇ ನಿನ್ನೊಡೆ ಜನ ಬೆಸರೊಡ ನುಡಿಯೇ ನಿನ್ನೊಡೆ ಜನ ಬೆಸರೊಡ ನುಡಿಯೇ ನುಡಿಯೇ ನುಡಿಯೇ ನಡುವಿನ ಜಡ ಪಿಡಿ ನಡೆದುದು ಕೊಡ ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ ಬಿಡು ಕಡು ಬೆಡಗಿ ನೋಡುಡು ಪಡೆ ಪತಿ ಮುಗಿ ಬಡ ನಡುವಿನ ಜಡ ಪಿಡಿ ನಡೆದುದು ಕೊಡ ದುದು ಕೊಡ ಬಿಡು ಕೊಡು ಬೆಡಗಿ ನೋಡುಡು ಪಡೆ ಪತಿ ಮುಗಿ ಬಡ ನಡುವಿನ ಜಡ ಪಿಡಿ ನಡೆ ದುದು ಕೊಡ ಬಿಡುಗಡು ಬೆಡಗಿ ನೋಡುಡು ಪಡೆ ಪತಿ ಮುಗಿ ಯಾರಯ್ಯ ತನ್ನೋಡ ಈ ರೀತಿಯೊಳು ಕೇಳುವ ತನ್ನೋಡ ನೀ ರೀತಿಯಲ್ಲಿ ಕೇಳುವ ಕಾರಣವೇನು ನಾ ಅರಿಯೇ ಕಾರಣವೇನು ನಾ ಅರಿಯೇ ನಾರಿ ತನ್ನುವನೋವಿ ಚಾರಿಸಿ ಫಲವೇನು ದುಷ್ಕರ್ಮಿ ತಾನೇನು ಯಾರಯ್ಯ ತನ್ನೋಡನ್ ಈ ರೀತಿಯೊಳು ಕೇಳುವ ಕಾರಣವೇನು ನಾನಿರವ ಕುಮುದದಳಲೋಚನೆಗೆ ಕಾಮಾದಿ ನಾಯಕಿಗೆ ಕುಮುದದಳಲೋಚನೆಗೆ ಕಾಮಾದಿ ನಾಯಕಿಗೆ ವಿಮಲ ಕೋಮಲ ಗಾತ್ರಿ ಶರ್ವಾಣಿಗೆ ಅಮಿತ ಗುಣ ಸಂಪನ್ನೆ ಅಖಿಲಾಂಡ ನಾಯಕಿಗೆ ದ್ವಿಮನಿಷದ ಕೋಟಿ ತೇಜೋ ರಾಶಿಗೆ ಜಯ ಮಂಗಲೋ ನಿತ್ಯ ಶುಭ ಮಂಗಲೋ ಇದುವರೆಗೆ ರತ್ನಾವತಿ ಕಲ್ಯಾಣ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಪ್ರವೀಣ್ ಕುಮಾರ್ ನಂದಳಿಕೆ, ಚೆಂಡೆ ಗಣೇಶನಿ ಶಿವಪುರ, ಮದ್ದಳೆ ರತ್ನಾಕರ ಆಚಾರ್ ಪುತ್ತೂರು, ಶ್ರುತಿ ಗುರುಪ್ರಸಾದ್ ಭಟ್ ಕಡೆಕಾರ್. ಆಕಾಶವಾಣಿ ಮಂಗಳೂರು. ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಕಾರ್ಯಚಟುವಟಿಕೆಗಳ ಕುರಿತು ಒಕ್ಕೂಟದ ಅಧ್ಯಕ್ಷ ಸುಚರಿತ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ನಂತರ ಗಿಡಗಳಿಗೆ ನೀರಿನ ನಿರ್ವಹಣೆಯ ಕುರಿತು ಕಲ್ಪಾ ಭಟ್ ಅವರಿಂದ ಮಾಹಿತಿ ಕೇಳುವಿರಿ. Thank you. ಇದೀಗ ಅಶೋಕ್ ಹುಗ್ಗಣ್ಣವರ್ ಅವರು ಹಾಡಿರುವ ಕನಕದಾಸರ ಭಕ್ತಿ ರಚನೆಯನ್ನು ಕೇಳೋಣ. ನಾನು ನೀನು ಯಾನದೇರು ಹೀನ ಮಾನವ ನಿನ್ನ ಜ್ಞಾನದಿಂದ ನಿನ್ನ ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡಲು ನಿನ್ನ ಜ್ಞಾನದಿಂದ ನೀನೆ ತಿಳಿದು ನೋಡಲು ನಾನು ನೀನು ಕಾಣದಿರು ಹೀನ ಮಾನವ ನಾನು ನೀನು ಕಾಣದಿರು ಬಾಲ ಕರ್ಮ ಶೀಲನೇ ಮಾ ಅಶೋಕ್ ಹುಗ್ಗಣ್ಣವರವರು ಹಾಡಿರುವ ಕನಕದಾಸರ ಭಕ್ತಿ ರಚನೆಯನ್ನು ಕೇಳಿದಿರಿ. ಕೊನೆಯಲ್ಲಿ ನಳಿನಿ ಎಸ್ ಕಾಮತ್ ಅವರು ಹಾಡಿರುವ ಅಂಬಿಗರ ಚೌಡಯ್ಯನವರ ವಚನ. ಅಡವಿಯೊಳಗರ ಸುವಡಿ ಸಿಡಿಗಂಟಿ ತಾನಲ್ಲ, ಅಡವಿಯೊಳಗರ ಸುವಡೆ ಸಿಡಿಗಂಟಿ ತಾನಲ್ಲ, ಮಡುವಿನೊಳಗರಸುವಡೆ ಮಾತ್ಸ್ಯ ಮಂಡೂಕನಲ್ಲ, ಮಡುವಿನೊಳಗರಸುವಡೆ ಮಾತ್ಸ್ಯ ಮಂಡೂಕನಲ್ಲ, ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ, ಅಡವಿಯೊಳಗರಸುವಡೆ ಸಿಡಿಗಂಟಿ